ಈಗ ಕೇಳಿ ಸುಲೋಚನಾ ಅವರು ಹಾಡಿದ ಭಾವಗೀತೆ ಬಾರೋ ವಸಂತ. ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಮಂಗಳೂರು. ಈಗ ಕೆಎಂಸಿ ಅತ್ತ ಅವರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೆಎಂಸಿ. ವಿಷಯ ಸ್ತನದ ಕ್ಯಾನ್ಸರ್, ಲಕ್ಷಣಗಳು, ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ. ಭಾಗವಹಿಸುವ ತಜ್ಞರು ಕೆಎಂಸಿ ಅತ್ತಾವರ ಆಸ್ಪತ್ರೆಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ತಜ್ಞರಾದ ಡಾ ಅರವಿಂದ ಎನ್. ಕಾರ್ಯಕ್ರಮದ ಪ್ರಾಯೋಜಕರು ಕೆಎಂಸಿ ಅತ್ತಾವರ. ನಡೆಸಿಕೊಡುತ್ತಾರೆ ಪಿಎಸ್ ಸೂರ್ಯನಾರಾಯಣ ಭಟ್. ತಾವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211-9999, 2222-611, 2222-611, 2222-611, ಎಸ್ಟಿಡಿ 0824, ಮೊಬೈಲ್ 8277-003800. ಮಣಿಪಾಲ್ ಆರೋಗ್ಯ ಕಾರ್ಡ್, ಕಾರ್ಡ್ ಒಂದು, ಸೌಲಭ್ಯಗಳು ಹಲವು. ಕರಾವಳಿ ಭಾಗದ ಮಣಿಪಾಲ್ ಸಮೂಹ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಗಾಗಿ ಕರೆ ಮಾಡಿ 7022078002. ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ ಕೆಎಂಸಿ ಆಸ್ಪತ್ರೆ ಅತ್ತಾವರದಲ್ಲಿ. ಇದೀಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳು, ಗುಣಮಟ್ಟದ ಆರೋಗ್ಯ ಸೇವೆ ಕೈಗೆಟಕುವ ವ್ಯಾಪ್ತಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8861-58-6249. ಕೆಎಂಸಿ ಆಸ್ಪತ್ರೆ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈಗ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ಕೆಎಂಸಿ ಅತ್ತಾವರ ಪ್ರಾಯೋಜಿತ ಹಲೋ ಕೆಎಂಸಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು, ಆಂಕಾಲಜಿ ಸರ್ಜನ್ ಅಂತ ಹೇಳ್ತಾರೆ, ಡಾಕ್ಟರ್ ಅರವಿಂದೇನ್ ಅವರು. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ. ನಾವು ಇವತ್ತು ಮಾತಾಡುವಂಥ ವಿಷಯ ಸ್ತನದ ಕ್ಯಾನ್ಸರ್ ಬಗ್ಗೆ. ಮುಖ್ಯವಾಗಿ ನೀವು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ದೂರವಾಣಿ ಸಂಖ್ಯೆಗಳು 2211-9999, 2222-2222-611, 2222-611, 2222-611. ಹಾಗೆಯೇ ನಮ್ಮ ಮೊಬೈಲ್ ಸಂಖ್ಯೆ 8277-03-8000. ಈಗ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಡಾಕ್ಟರ್, ಈಗ ಸ್ತನದ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೆಚ್ಚಾಗಿ ಮೊದಲಿಂದಲೂ ಕೂಡ ಒಂದು ಕ್ಯಾನ್ಸರ್ ಅಂತ ಹೇಳುವಾಗ ಇರುವಂತಹ ಒಂದು ಮುಖ್ಯ ಕಾಯಿಲೆ ಸ್ತನದ ಕ್ಯಾನ್ಸರ್. ಇದು ಮಹಿಳೆಯರಲ್ಲಿ ಅತ್ಯಂತ ಹೆಚ್ಚು ಬರುವ ಕಾಯಿಲೆಯ. ಹೌದು ಹೌದು ಹೌದು. ಈಗ ಈ ಶತಮಾನದಲ್ಲಿ ಅಂದ್ರೆ ಒಂದೆರಡು ಶತಮಾನದ ಹಿಂದೆ ಸ್ತನದ ಕ್ಯಾನ್ಸರ್ ಹೆಚ್ಚಾಗಿ ಕಾಣ್ತಾ ಇರಲಿಲ್ಲ. ಈ ಶತಮಾನದಲ್ಲಿ ಒಂದೆರಡು ಶತಮಾನದ ಹಿಂದೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಪಾತ್ರದ ತಳಭಾಗ ಕೆಳಭಾಗನ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅದು ಹೆಚ್ಚಾಗಿ ಕಾಣ್ತಾ ಇತ್ತು. ಆದರೆ ಈ ಒಂದೆರಡು ಶತಮಾನದಲ್ಲಿ ಸ್ತನದ ಕ್ಯಾನ್ಸರ್ ಹೈಯೆಸ್ಟ್ ನಂಬರ್ ಅಲ್ಲಿ ಕಾಣಿಸ್ತಾ ಇದೆ ಮಹಿಳೆಯರಲ್ಲಿ. ಅದು ಭಾರತದಲ್ಲಿ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲಿ ಕೂಡ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವುಮೆನ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್. ಹೈಯೆಸ್ಟ್ ಕಾಣ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಇದಕ್ಕೆ ಕಾರಣ ಅಂತ ಏನಾದರೂ ಉಂಟಾ? ಕಾರಣ ಅಂತಂದ್ರೆ ಹಲವಾರು ಕಾರಣಗಳಿದೆ, ಬಟ್ ಮೇನ್ ಆಗಿ ನಾವು ನೋಡಬೇಕಾಗಿರೋದು ಯಾವ ವಯಸ್ಸಿನಲ್ಲಿ ಕಾಣ್ತದೆ ಅಂತ. ವಯಸ್ಸಿನಲ್ಲಿ ಕಾಣ್ತದೆ ಅಂತಂದ್ರೆ ಈಗ ಸಣ್ಣ ವಯಸ್ಕರು, ತುಂಬಾ ಸಣ್ಣ ವಯಸ್ಕರು ಅವರು ಇದನ್ನ ಹೆದರ್ಬೇಕಾಗಿಲ್ಲ. ಸೊ ಯಾವ ವಯಸ್ಕರು ಇದನ್ನ ಮೇನ್ ಆಗಿ ನಾವು ಫೋಕಸ್ ಮಾಡಬೇಕು ಅಂತಂದ್ರೆ 40 ವರ್ಷದ ಮೇಲ್ಪಟ್ಟವರು. ಹಾಗಂತ ಹೇಳಿ 40 ವರ್ಷದಿಂದ ಕೆಳಪಟ್ಟವರಲ್ಲಿ ಕಾಣದೇ ಇಲ್ಲ ಅಂತಲ್ಲ, ಹೆಚ್ಚಾಗಿ 40 ವರ್ಷದ ಮೇಲ್ಪಟ್ಟವರು, 60-70 ವರ್ಷದ ಒಳಗಿನವರಿಗೆ ಈ ವಯಸ್ಸಿನಲ್ಲಿ ಕಾಣತಕ್ಕಂತಹ ಮೋಸ್ಟ್ ಕಾಮನ್ ಹೈಯೆಸ್ಟ್ ನಂಬರ್ ಇರುವ ಕ್ಯಾನ್ಸರೇ ಸ್ತನದ ಕ್ಯಾನ್ಸರ್. ಓಹೋ, ಹಾಗಿದ್ರೆ ಮೊದಲಿನ ಈ ಸರ್ವೈಕಲ್ ಕ್ಯಾನ್ಸರ್ಗಿಂತ ಈಗ ಇದರ ಪ್ರಮಾಣ ತುಂಬಾ ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಕಾರಣ ಏನಾದರೂ ಇಂಥದ್ದು ಅಂತ? ಇದಕ್ಕೆ ಕಾರಣಗಳು, ಈಗ ಸ್ತನದ ಕ್ಯಾನ್ಸರ್ ಅಂತ ಹೇಳಬೇಕಾದ್ರೆ ಕಾರಣಗಳು ಹಲವಾರಿದೆ. ಸೊ ಅದರಲ್ಲಿ ಮೊಟ್ಟ ಮೊದಲಿನಾಗಿ ಒಂದು ಬೊಜ್ಜುತನ ಇರ್ಬೋದು, ಅಂದರೆ ಒಬೆಸಿಟಿ ಅಂತ ಹೇಳ್ತೇವೆ. ಅದಲ್ಲದೆ ಹಾರ್ಮೋನ್ ವೈಪರೀತ್ಯಗಳು, ಅಂದರೆ ಈಗ ನಾವು ಗಮನಿಸಿರ್ಬೋದು ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಸ್ವಲ್ಪ ಈ ಮುಟ್ಟು ಶುರುವಾಗೋದು ಒಂದು ಸ್ವಲ್ಪ ಒಂದು 15-16 ವರ್ಷಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈಗ ಹಾಗೆ ಅಲ್ಲ, 12-13 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಅರ್ಲಿ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೇವೆ, ಅಂದರೆ ಬೇಗ ಸ್ಟಾರ್ಟ್ ಆಗೋದು. ಲೇಟ್ ಮೆನಪಾಸ್ ಅಂತಂದರೆ ಲೇಟ್ ಆಗಿ ಮುಟ್ಟು ನಿಂತು ಹೋಗೋದು, ಅಂದರೆ 50-50 ವರ್ಷಕ್ಕೆ ಸ್ವಾಭಾವಿಕವಾಗಿ ನಿಂತು ಹೋಗ್ತದೆ. ಆದರೆ ಈಗ ಹಾಗೆಲ್ಲ, ಲೇಟಾಗಿ ಮುಟ್ಟು ನಿಂತು ಹೋಗೋದು. ಸೊ ಅದು ಆಗ ಗ್ಯಾಪ್ ತುಂಬ ಜಾಸ್ತಿ ಆಗ್ತದೆ. ಈ ಹಾರ್ಮೋನ್ ನಮ್ಮ ದೇಹಕ್ಕೆ ಒಳಪಡುವಂತಹ ಗ್ಯಾಪ್, ಏಜ್ ಗ್ಯಾಪ್ ತುಂಬ ಜಾಸ್ತಿ ಆಗ್ತದೆ. ಸೊ ಅದೊಂದು ಕಾರಣ ಇರ್ಬೋದು. ಅದಲ್ಲದೆ ಬೇರೆ ಕಾರಣಗಳು ಅಂದರೆ ಸ್ಮೋಕಿಂಗ್. ಈಗ ನಾವು ಅಂದ್ಕೊಳ್ಳುವ ರೀತಿಯಲ್ಲಿ ಬರೇ ಗಂಡಸರು ಮಾತ್ರ ಸ್ಮೋಕಿಂಗ್ ಮಾಡೋದಲ್ಲ, ತುಂಬ ಹೆಂಗಸರು ಕೂಡ ಸ್ಮೋಕಿಂಗ್ ಮಾಡುವವರು ಇದ್ದಾರೆ. ಸೊ ಅದೊಂದು ಕಾರಣ ಇರ್ಬೋದು. ಇನ್ನೊಂದು ಕಾರಣ ಏನು ಅಂತಂದರೆ ಆನುವಂಶಿಕವಾಗಿ ಬರುವಂಥ ಕಾರಣ, ಅಂದರೆ ಫ್ಯಾಮಿಲಿಯಲ್ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅಂತಂದರೆ ನಮ್ಮ ಬೇರೆ ಈಗ ಒಂದು ಮಹಿಳೆಗೆ ಅವರ ಅಕ್ಕನಿಂದಾಗಿಯೋ ಅಥವಾ ಅವರ ಫ್ಯಾಮಿಲಿಯಲ್ಲಿ ಬೇರೆ ಅವರ ತಾಯಿಯಲ್ಲಿದ್ದವರು, ಅದರಿಂದಾಗಿ ಆನುವಂಶಿಕವಾಗಿ ಬಂದ ಜೀನ್ಗಳಿಂದ ಬರುವಂತಹ ಕಾರಣಗಳಿರ್ಬೋದು. ಸೊ ಈ ರೀತಿಯಾದಂಥ ಕಾರಣಗಳು ಹೆಚ್ಚಾಗಿ ಇರ್ತದೆ. ಇದು ಮುಖ್ಯವಾಗಿರುವಂಥದ್ದು. ಈ ಸರ್ವೈಕಲ್ ಕ್ಯಾನ್ಸರಿಗೂ ಕೂಡ ಇಂಥದ್ದೇ ಕಾರಣಗಳು ಉಂಟಾ? ಹೇಗೆ? ಸರ್ವೈಕಲ್ ಕ್ಯಾನ್ಸರ್ಗೆ ಈ ರೀತಿಯ ಕ್ಯಾನ್ಸರ್ಗಳಿಲ್ಲ. ಸರ್ವೈಕಲ್ ಕ್ಯಾನ್ಸರ್ಗೆ ಮೇಯ್ನ್ ಆಗಿರುವ ಕಾರಣಗಳು ಅಂದರೆ 90-99% ಇರುವ ಕಾರಣ ಏನು ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಸೊ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ಇನ್ಫೆಕ್ಷನ್ ಆಗ್ತದೆ. ಅದು ಯಾವಾಗ ಆಗ್ತದೆ ಅಂತಂದರೆ ಸಣ್ಣ ವಯಸ್ಸಿನಲ್ಲಿ ಆಗ್ತದೆ. ಸಣ್ಣ ವಯಸ್ಸು ಅಂತಂದರೆ 16 ಜಸ್ಟ್ ಇದು ಮದುವೆ ಆಗಿ ಫಸ್ಟ್ ಸಂಭೋಗ ಆಗುವಂತಹ ಸಮಯದಲ್ಲಿ ಆಗುವಂತಹ ಇನ್ಫೆಕ್ಷನ್. ಸೊ ಅದು ಯಾವಾಗ ಆಗ್ತದೆ ಅಂದರೆ ಹೆಚ್ಚಾಗಿ ಈ ನಮ್ಮ ನಮ್ಮ ಮನೆ ಸಾಮಾನ್ಯ ಅದೆಲ್ಲ ಹೈಜೀನ್ ಆಗಿ ಇಲ್ಲದಿದ್ದರೆ, ಕ್ಲೀನ್ ಆಗಿ ಇಟ್ಕೊಳ್ಳದಿದ್ದರೆ ಆ ಟೈಮಲ್ಲಿ ಬರುವಂಥ ಇನ್ಫೆಕ್ಷನ್ಗಳು. ಈಗಿನ ಸಮಾಜದಲ್ಲಿ ಸ್ವಲ್ಪ ಹೈಜೀನ್ ಆಗಿರುವಂಥ ಕ್ರಮ ಜಾಸ್ತಿ ಆಗಿದೆ, ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತಂದರೆ ಗೌರ್ಮೆಂಟ್ ನಮ್ಮ ವ್ಯಾಕ್ಸಿನ್ ಕೂಡ ತಂತ ಇದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಗೇನ್ಸ್ಟ್. ಸೊ ಅದರಿಂದಾಗಿ ಮತ್ತೂ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಈಗ ಈ ಕ್ಯಾನ್ಸರಿಗೆ ವೈರಸ್ ಇದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಉಂಟಾ? ಹೌದು ಹೌದು, ಮೇಯ್ನ್ ಆಗಿರುವಂಥದ್ದೇ ಈ ಇದಕ್ಕೆ ಸರ್ವೈಕಲ್ ಕ್ಯಾನ್ಸರ್ಗೆ. ಸರ್ವೈಕಲ್ ಕ್ಯಾನ್ಸರ್ಗೆ ತುಂಬ ಎಫೆಕ್ಟಿವ್ ಆಗಿರುವಂಥ ವ್ಯಾಕ್ಸಿನ್ ಇದೆ. ಈಗ ಒಂದು ಫೋನ್ ಕರೆ ಇದೆ, ತಗೊಳ್ವಾ? ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ನೀರಜ. ಹೇಳಿ ಹೇಳಿ ಅಮ್ಮ. ಈಗ ಸ್ತನದ ಕ್ಯಾನ್ಸರ್ ಬಾರದಂತೆ ಮಹಿಳೆಯರು ಯಾವ ಕ್ರಮವನ್ನು ಕೈಗೊಳ್ಳಬೇಕಂತ ನನ್ನದು ಪ್ರಶ್ನೆ. ಸರಿ. ಸೊ ಇದರಲ್ಲಿ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಇವರು. ಈಗ ವಿಶ್ವದಾದ್ಯಂತ ಒಂದು ನಿಯಮ ತಂದಿದೆ. ನಮ್ಮ ಭಾರತದಲ್ಲಿ ಇಂತಹ ನಿಯಮ ಬಂದಿಲ್ಲ ಇದುವರೆಗೂ. ಆದರೆ ವಿಶ್ವದಾದ್ಯಂತ ಅಂದರೆ ಮೇಯ್ನ್ ಆಗಿ ಅಮೇರಿಕಾದಂತಹ ಒಳ್ಳೆ ಮುಂದುವರಿದ ದೇಶದಲ್ಲಿ ಪ್ರತಿ ಮಹಿಳೆ 45 ವರ್ಷದಿಂದ ಮೇಲ್ಪಟ್ಟ ಪ್ರತಿ ಮಹಿಳೆ ವರ್ಷಕ್ಕೆ ಒಂದು ಸಾರಿ ಮ್ಯಾಮೋಗ್ರಾಮ್ ಅನ್ನುವಂಥ ಟೆಸ್ಟನ್ನು ಮಾಡೋದು ಒಳ್ಳೆಯದು. ಒಳ್ಳೆಯದು ಮಾತ್ರ ಅಲ್ಲ, ಅಲ್ಲಿ ನಿಯಮ ಆಗಿದೆ, ಅದು ಮಾಡಲೇಬೇಕು. ಅದು ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರೇಜ್ ಆಗಿದೆ ಅದು. ನಮ್ಮ ಭಾರತದಲ್ಲಿ ಹಾಗೆಲ್ಲ. ಭಾರತದಲ್ಲಿ ಏನು ಅಂದ್ಕೊಳ್ತಾರೆ, ಇದಕ್ಕೆ ಮ್ಯಾಮೋಗ್ರಾಮ್ ಅನ್ನುವಂತಹ ಟೆಸ್ಟ್ಗೆ ನಮ್ಮ KMCಯಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ಇರುತ್ತೆ, 1,000 ರೂಪಾಯಿಯಲ್ಲಿ ತುಂಬ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಇದೆ. ಆದರೂ ಕೂಡ ಜನ ಏನು ಅನಿಸ್ತಾರೆ ಅಂತಂದರೆ 1,000 ಸುಮ್ಮನೆ ವೇಸ್ಟ್ ಆಯ್ತಲ್ಲ, ನಾರ್ಮಲ್ ಬಂತಲ್ಲ, ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ಮಾಡಿಸ್ದೇ ಇರ್ತಾರೆ. ಸೊ ಪ್ರಿವೆನ್ಷನ್ ಹೇಗೆ ಮಾಡ್ತೇವೆ ಅಂತಂದರೆ ವರ್ಷಕ್ಕೆ ಒಂದು ಸರಿ ಮ್ಯಾಮೋಗ್ರಾಮ್ ಅಂತ ಟೆಸ್ಟ್ ಮಾಡಿ ಡೈಲಿ, ಪ್ರತಿ ವರ್ಷ 45 ವರ್ಷದಿಂದ ಮೇಲ್ಪಟ್ಟವರು, 70 ವರ್ಷದಿಂದ ಒಳಪಟ್ಟವರು ಪ್ರತಿ ವರ್ಷ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡಿದರೆ ನಮಗೆ ಅವಾಗ ಈ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲಿಯಾದರೂ ಬಂದರೂ ಕೂಡ ತುಂಬ ಸಣ್ಣ ಗಾತ್ರದಲ್ಲಿ ಕಂಡು ಹುಡುಕ್ಬೋದು, ಅದನ್ನು ಪೂರ್ತಿಯಾಗಿ ನಿರ್ಮೂಲಿಸಬಹುದು ಮಾಡ್ಬೋದು ಅಂತ ಒಂದು ಇದು. ಹಾಂ, ಗೊತ್ತಾಯ್ತಲ್ಲ ಈಗ. ಹಾಂ, ಓಕೆ, ಸರಿ. ಈಗ ಡಾಕ್ಟ್ರ್, ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಟೆಸ್ಟ್ ಮಾಡುವಾಗ ಗೊತ್ತಾದರೆ ಏನು ಮಾಡಬೇಕು ಅದು? ಈಗ ಗೊತ್ತಾಗುವ ಮುಂಚೆ ಏನು ಅಂತಂದರೆ, ಈಗ ನಾನು ಆಗಲೇ ಹೇಳಿದಾಗೆ ಒಂದು ಮೊದಲನೇದು ಮ್ಯಾಮೋಗ್ರಾಮ್, ಅದು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಅಂತ ಹೇಳ್ತೇವೆ, ಅಂದರೆ ವರ್ಷಕ್ಕೊಂದ್ಸರಿ ಮಾಡುವಂಥದ್ದು ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ. ಸೊ ಅದು ಒಂದು ಕಡೆಯಿಂದ ಆಯಿತು. ಇನ್ನೊಂದು ಕಡೆಯಿಂದ ನಾವು ಎಲ್ಲರೂ ಎಲ್ಲ ಮಹಿಳೆಯರಿಗೆ ಒಂದೊಂದು ನಾವು ಏನು ಹೇಳ್ತೇವೆ ಅಂತಂದರೆ ಸೆಲ್ಫ್ ಅವೇರ್ನೆಸ್ ಆಫ್ ಬ್ರೆಸ್ಟ್, ಅಂತಂದರೆ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಒಂದಿದೆ, ಅದು ಬೇರೆ. ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಡೈಲಿ ಮಹಿಳೆ ತನ್ನ ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನ ಸ್ತನದ ಎಕ್ಸಾಮಿನೇಷನ್ ಮಾಡೋದು, ಬೆರಳುಗಳಿಂದ ಮುಟ್ಟಿಕೊಂಡು ನೋಡುವುದು ಎಂತಾದರೂ ಗೆಡ್ಡೆಗಳು, ಏನಾದರೂ ಗೆಡ್ಡೆಗಳಿದೆಯಾ, ಏನಾದರೂ ಚೇಂಜಸ್ ಇದೆಯಾ ಅಂತ ಅನ್ನೋದನ್ನು ನೋಡಿಕೊಳ್ಳೋದು. ಅವೇರ್ನೆಸ್ ಅಂತಂದರೆ ತನ್ನ ಸ್ತನ ಹೇಗಿದೆ ಅಂತ ಅನ್ನೋದನ್ನು ಅವೇರ್ನೆಸ್, ಅಂತಂದರೆ ಗೆಡ್ಡೆಗಳು ಮುಂಚೆಯಿಂದನೇ ಇದೆಯಾ, ಈ ಕೆಲವುಗಳು ಸರ್ವೇ ಸ್ವಾಭಾವಿಕವಾಗಿ ಸಣ್ಣ ಸಣ್ಣ ಗೆಡ್ಡೆಗಳು ಇರ್ತವೆ, ಅದನ್ನು ಫೈಬ್ರೋ ಅಡಿನೋಸಿಸ್ ಅಂತ ಅಂತಾರೆ, ಅಂದರೆ ಅದು ನಾರ್ಮಲ್ ಗೆಡ್ಡೆಗಳು, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ಅದು ಇದ್ದರೆ ಅದು ಏನು ತೊಂದರೆ ಇಲ್ಲ. ಈ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಅಂತ ಅನ್ನೋದು ಅರಿವು ತನ್ನ ಮಹಿಳೆಗೆ ತನ್ನ ಸ್ತನದ ಬಗ್ಗೆ ಇರಬೇಕಾಗ್ತದೆ. ಸೊ ಅದು ಅವೇರ್ನೆಸ್ ಇರಬೇಕಾಗ್ತದೆ. ಸೊ ಈ ಅವೇರ್ನೆಸ್ಸಲ್ಲಿ ಗೊತ್ತಾಗ್ತದೆ ಒಂದು ಮಹಿಳೆಗೆ ಯಾವುದು ಒಂದು ಗೆಡ್ಡೆ ಸಣ್ಣದಾಗಿ ಹುಟ್ಟುಕೊಳ್ತಾ ಇದೆ, ಒಂದು ಸಿಗ್ತಾ ಇದೆ, ಮೊದಲು ಇರ್ತಾ ಇರಲಿಲ್ಲ ಇದು ಗೆಡ್ಡೆ, ಅಥವಾ ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ ಅಂತ ಅಂದಾಜಾಗ್ತದೆ. ಆ ಅಂದಾಜಾದ ತಕ್ಷಣವೇ ತಜ್ಞ ವೈದ್ಯರ ಹತ್ರ ಭೇಟಿಯಾಗಬೇಕಾಗ್ತದೆ. ಸೊ ತಜ್ಞ ವೈದ್ಯರು ಏನು ಮಾಡ್ತಾರೆ ಫಸ್ಟಿಗೆ ಅಂತಂದರೆ, ಫಸ್ಟು ಕ್ಲಿನಿಕಲ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ಅಂದರೆ ತಜ್ಞ ವೈದ್ಯರೇ ಅದನ್ನು ಮುಟ್ಟಿ ಪರಿಶೋಧನೆ ಮಾಡ್ತಾರೆ. ಅದನ್ನು ಮುಟ್ಟಿದಾಗಲೇ ಸ್ವಲ್ಪ ಅಂದಾಜಾಗ್ತದೆ ಯಾವ ಥರದ ಗೆಡ್ಡೆ ಇದು, ಕ್ಯಾನ್ಸರ್ ಗೆಡ್ಡೆಯ ಅಥವಾ ಮಾಮೂಲಿ ಗೆಡ್ಡೆಯ, ಕ್ಯಾನ್ಸರ್ ಅಲ್ಲದ ಗೆಡ್ಡೆಯ, ಬಹಳ ಥರದ ಗೆಡ್ಡೆಗಳು ಸ್ತನದಲ್ಲಿ ಇರ್ತವೆ. ಈಗ ಗೆಡ್ಡೆ ಬಂದ ತಕ್ಷಣ ಅದು ಕ್ಯಾನ್ಸರ್ ಗೆಡ್ಡೆ ಅಂತ ಅಲ್ಲ ಸ್ತನದಲ್ಲಿ. ಸೊ ತಜ್ಞ ವೈದ್ಯರಿಗೆ ಮುಟ್ಟಿದಾಗ ಆಲ್ಮೋಸ್ಟ್ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಏನು ಸ್ಟೆಪ್ ಮಾಡ್ತಾರೆ ಅಂತಂದರೆ ಅವರು ಟೆಸ್ಟಿಂಗ್ ಒಳಪಡಿಸ್ತಾರೆ, ಅದೇ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡ್ತಾರೆ. ಸೊ ಮ್ಯಾಮೋಗ್ರಾಮ್ ಟೆಸ್ಟಲ್ಲಿ ನಮಗೆ ಫಸ್ಟಿಗೆ ಸ್ಕೋರಿಂಗ್ ಅಂತ ಕೊಡ್ತಾರೆ, ಅಂದರೆ ಬೈರಾಡ್ ಸ್ಕೋರಿಂಗ್ ಅಂತ, ಅಂದರೆ ಅದರ ರಿಸ್ಕ್ ಪ್ರಕಾರ ಎಷ್ಟು ರಿಸ್ಕ್ ಇದೆ ಇದು, ಈ ಗೆಡ್ಡೆ ಕ್ಯಾನ್ಸರ್ ಆಗಲಿಕ್ಕೆ ರಿಸ್ಕ್ ಎಷ್ಟಿದೆ, ಪರ್ಸೆಂಟೇಜ್ ಒಂಥರ ಪರ್ಸೆಂಟೇಜ್ ಥರ ಅದೊಂದು ಸ್ಕೋರಿಂಗ್, 1, 2, 3, 4, 5, 6 ಅದರ ಒಳಗೆ ವರೆಗೆ ಸ್ಕೋರಿಂಗ್ ಕೊಡ್ತಾರೆ ಯಾವುದೇ ಸ್ಕ್ಯಾನಿಂಗ್ ಮಾಡುವ ರೇಡಿಯಾಲಜಿಸ್ಟ್ ಅಂದರೆ ಸ್ಕ್ಯಾನಿಂಗ್ ಮಾಡುವ ತಜ್ಞರು. ಸೊ ಆ ಸ್ಕ್ಯಾನಿಂಗ್ ಸ್ಕೋರಿಂಗ್ ಪ್ರಕಾರ ನೆಕ್ಸ್ಟ್ ಮುಂದಿನ ಸ್ಟೆಪ್ ನಾವು ತಗೋಬೇಕಾಗ್ತದೆ. ಆ ಸ್ಕೋರಿಂಗಿನ ಮೇಲೆ ನಿಮ್ಮ ಮುಂದಿನ ಆಕ್ಷನ್ ಏನು ಅಂತ, ಅದು ಸ್ಕೋರಿಂಗ್ ಏನನ್ನು ಸೂಚಿಸ್ತದೆ ಮುಖ್ಯವಾಗಿ? ಈ ಸ್ಕೋರಿಂಗ್ ಅನ್ನುವಂಥದ್ದು ಅದು ಕ್ಯಾನ್ಸರ್ ಎಷ್ಟು ರಿಸ್ಕ್ ಇದೆ ಅಂತ ಅನ್ನೋದನ್ನು ಸೂಚಿಸ್ತದೆ. ಅಂತಂದರೆ ಈಗ ಸ್ಕೋರಿಂಗಲ್ಲಿ ಉದಾಹರಣೆಯಾಗಿ 1, 2, 3, 4, 5, 6 ಅಂತ ಇದೆ. ಈ ಸ್ಕೋರಿಂಗ್ 4 ಜಾಸ್ತಿ ಇದ್ದರೆ ಅದರಲ್ಲಿ ಕ್ಯಾನ್ಸರ್ ರಿಸ್ಕ್ ಇದೆ ಅಂತ ಅರ್ಥ, 3 ಒಳಗೆ ಇದ್ದರೆ ಕ್ಯಾನ್ಸರ್ ರಿಸ್ಕ್ ಇಲ್ಲ ಅಂತ ಅರ್ಥ. ಸೊ ಹಾಗೆ ಅದರಲ್ಲಿ ಈಗ ಬೈರಾಡ್ಸ್ ಅಂತ ಹೇಳ್ತಾರೆ ಅದನ್ನು ಸ್ಕೋರಿಂಗ್ಗೆ, 3 ಅಂತ ಬಂದರೆ ಅದನ್ನು 3 ಸ್ಕ್ಯಾನಿಂಗ್ ಮಾಡಿದರೆ ಸಾಕು, ಅದನ್ನು ಬಯೋಪ್ಸಿ ಮಾಡೋದು ಬೇಡ, ಬೇರೇನು ಟೆಸ್ಟ್ ಮಾಡೋದು ಬೇಡ, 3 ಕಳೆದ ಮೇಲೆ ತಿರುಗಿ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿದರೆ ಸಾಕು ಅಂತ. 4 ಅಂತ ಬಂತಂತಂದರೆ ಅದನ್ನು ಟೆಸ್ಟ್ ಪಡಿಸಬೇಕು, ಏನು ಸೂಜಿ ಪರೀಕ್ಷೆ ಅಂತ ಹೇಳ್ತಾರೆ. ಸೊ 4 ಮೇಲೆ ಬಂತು ಅಂದರೆ ಅದನ್ನು ಸೂಜಿ ಪರೀಕ್ಷೆ ಮಾಡಬೇಕಾಗ್ತದೆ, ಅದರ ಸೂಜಿ ಪರೀಕ್ಷೆಯನ್ನು FNAC ಅಂತ ಹೇಳ್ತೇವೆ. FNAC ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ, ಅಂತಂದರೆ ಫೈನ್ ನೀಡಲ್ ಅಂದರೆ ಸಣ್ಣ ಗಾತ್ರದ ನೀಡಲ್, ಸಣ್ಣ ಸೈಜಿನ ನೀಡಲನ್ನು ಅದನ್ನು ಗೆಡ್ಡೆ ಮೂಲಕ ಗೆಡ್ಡೆಗೆ ಹಾಕಿ ಅದನ್ನು ತೆಗೆದು ಟೆಸ್ಟಿಗೆ ಮೈಕ್ರೋಸ್ಕೋಪಲ್ಲಿ ಟೆಸ್ಟಿಗೆ ಒಳಪಡಿಸ್ತೇವೆ. ಅದು ಸರಿ, ಆ ರೀತಿಯಲ್ಲಿ ಅದರ ಟೆಸ್ಟನ್ನು ಮಾಡ್ತೀವಿ. ಶ್ರೋತೃಗಳೇ, ಇವತ್ತಿನ ಈ ಹಲೋ KMC ಕಾರ್ಯಕ್ರಮದಲ್ಲಿ ಸ್ತನದ ಕ್ಯಾನ್ಸರ್ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕೇಳಬಹುದು. ಏನಾದರೂ ಕೂಡ ಈ ಪ್ರಶ್ನೆಗಳಿದ್ದರೆ ಅದಕ್ಕೆ ವೈದ್ಯರಾದಂಥ ಡಾಕ್ಟರ್ ಅರವಿಂದ್ ಎನ್ ಅವರು ನಿಮಗೆ ಸಹಾಯ ಅಥವಾ ಸೂಚನೆಗಳನ್ನು ನೀಡ್ತಾರೆ. ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, 2222611, 2222611. ಡಾಕ್ಟ್ರ್, ಈಗ ನೀವು ಏನು ಹೇಳಿದ್ರಿ ಅಂತ ಹೇಳಿದರೆ, ಈಗ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹೌದು ಹೌದು, ನೀಡಲ್ ಟೆಸ್ಟ್ ಅಂತ. ನೀಡಲ್ ಟೆಸ್ಟ್ ಮಾಡಿದ ಕೂಡಲೇ ಏನು ಗೊತ್ತಾಗ್ತದೆ ನಿಮಗೆ? ಸೊ ಈ ನೀಡಲ್ ಟೆಸ್ಟ್ ಮಾಡಿದ ಕೂಡಲೇ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗ್ತದೆ. ಈಗ ಕ್ಯಾನ್ಸರ್ ಇದೆ, ನೀಡಲ್ ಟೆಸ್ಟಲ್ಲಿ ಒಂದು ಸ್ಯಾಂಪಲ್ ತೆಗೆದ್ರೆ ಅದರಲ್ಲಿ ಆ ಗೆಡ್ಡೆಯಿಂದ ಒಂದು ಸ್ವಲ್ಪ ಕಣಗಳನ್ನು, ಸೆಲ್ಸನ್ನು ತೆಗೆದ್ರೆ, ಕಣಗಳು ಅಂದರೆ ಸೆಲ್ಸನ್ನು ಸಿಗ್ತದೆ. ಆ ಸೆಲ್ಸ್ ನಮಗೆ ಮೈಕ್ರೋಸ್ಕೋಪಲ್ಲಿ ಇಟ್ಟಾಗ, ಅಂದರೆ ತಜ್ಞ ವೈದ್ಯರಿಗೆ ಪೆಥಾಲಜಿಸ್ಟ್ ಅಂತಂದರೆ, ಪೆಥಾಲಜಿಸ್ಟ್ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಆ ಸೆಲ್ಗಳಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಸೊ ಅದು ರಿಪೋರ್ಟಲ್ಲಿ ಕೊಡ್ತಾರೆ. ಅದು ಒಂದು ಟೆಸ್ಟ್, ಒಂದು ನೀಡಲ್ ಟೆಸ್ಟ್. ಇನ್ನೊಂದು ಥರದ ನೀಡಲ್ ಟೆಸ್ಟ್ ಬಯೋಪ್ಸಿ ಅಂತ ಹೇಳ್ತೇವೆ, ಕೇಳಿರ್ಬೋದು ನೀವು. ಕೋರ್ ಕಟ್ ಬಯೋಪ್ಸಿ ಅಂತ, ಅಂದರೆ ಬಯೋಪ್ಸಿ ಅಂತ ಹೇಳ್ತಾರೆ ಮಾಮೂಲಿಯಾಗಿ, ಬಯೋಪ್ಸಿ ಅಂತ ಹೇಳ್ತಾರೆ. ಸೊ ಬಯಾಪ್ಸಿ ಅಂತಂದ್ರೆ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ ಪೀಸನ್ನು ಟೆಸ್ಟನ್ನು ತೆಗೆದುಕೊಳ್ಳೋದಕ್ಕೆ ಬಯಾಪ್ಸಿ ಅಂತ ಹೇಳೋದು. ಈ ಸಣ್ಣ ಗಾತ್ರದಲ್ಲಿ ತೆಗೊಳ್ಳೋದಕ್ಕೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, ನೀಡಲ್ ಇಂದ ತೆಗೊಳ್ಳುವಂಥದ್ದು. ದೊಡ್ಡ ಗಾತ್ರದಲ್ಲಿ ತೆಗೊಳ್ಳೋದಕ್ಕೆ ಬಯಾಪ್ಸಿ ಅಂತ ಹೇಳ್ತೇವೆ. ಸೊ ಈ ಬಯಾಪ್ಸಿ ಅಥವಾ ಎಫ್ ಎನ್ ಎ ಸಿ ಕನ್ಫರ್ಮೇಟ್ರಿ ಸ್ಟೆಟ್ ಟೆಸ್ಟ್ಗಳು, ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಲಿಕ್ಕಿರುವಂತಹ ಟೆಸ್ಟ್ಗಳು. ಸ್ಟಾರ್ಟಿಂಗ್ ಹೇಳಿದ್ದು ನಾನು ಈ ಮ್ಯಾಮೋಗ್ರಾಮ್ ಅನ್ನುವಂಥದ್ದು ಒಂದು ಎಕ್ಸ್ರೇ ತರಹದ ಟೆಸ್ಟ್ಗಳು, ಟೆಸ್ಟು ಅದು ನಮಗೆ ಸೂಚಿಸ್ತದೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಸೂಚಿಸ್ತದೆ, ಕನ್ಫರ್ಮ್ ಅಲ್ಲ ಅದು, ರಿಸ್ಕ್ ಪ್ರಕಾರ ಸೂಚಿಸ್ತದೆ. ಇದರ ನೆಕ್ಸ್ಟ್ ಎಫ್ ಎನ್ ಎ ಸಿ ಅಂತ ಅನ್ನೋದು ಸೂಜಿ ಪರೀಕ್ಷೆ ಮೂಲಕ ನಮಗೆ ಮಾಡುವಂಥದ್ದು, ಅದು ಕನ್ಫರ್ಮೇಟಿವ್ ಟೆಸ್ಟ್ ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ದೃಢೀಕರಿಸ್ತದೆ. ಅದು ಸರಿ, ಆ ರೀತಿ. ಈಗ ಈ ಮ್ಯಾಮೋಗ್ರಾಮ್ ಅನ್ನು ಮಾಡಿದಾಗ ಕ್ಯಾನ್ಸರ್ ಅಲ್ಲಿ ಇಲ್ಲದೆ ಇದ್ರೂ ಕೂಡ ಅದು ತಪ್ಪುವಂತಹ ಚಾನ್ಸ್ಗಳು ಉಂಟ ಇದೆ? ಸ್ವಲ್ಪ ಎಷ್ಟು ಪರ್ಸೆಂಟೇಜ್ ಅಂತ ಒಳ್ಳೆ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನೀವು ಅದರಲ್ಲಿ ಒಂದು 100ರಲ್ಲಿ 10% ಫಾಲ್ಸ್ ನೆಗೆಟಿವ್ ಅಂತ ಹೇಳ್ತೇವೆ. ಫಾಲ್ಸ್ ನೆಗೆಟಿವ್ ಅಂದರೆ 10% ಅದು ಕ್ಯಾನ್ಸರ್ ಆದರೂ ಕೂಡ ಅದು ಕ್ಯಾನ್ಸರ್ ಅಲ್ಲ ಅಂತ ಹೇಳ್ಬೋದು ಅಂತ. ಸೊ ಹಾಗಾಗಿ ಯಾವಾಗಲೂ ಡೈರೆಕ್ಟಾಗಿ ಮ್ಯಾಮೋಗ್ರಾಮ್ ಮಾಡಿದರೆ ಸರಿಯಲ್ಲ, ತಜ್ಞ ವೈದ್ಯರು ನೋಡಿ ಮ್ಯಾಮೋಗ್ರಾಮ್ ನೋಡಿ ಎರಡು ಕೋರಿಲೇಷನ್ ತುಂಬ ಅಗತ್ಯ. ಅದು ಅಂತ ಅಂತ ಅಂದರೆ ಈಗ ತಜ್ಞ ವೈದ್ಯರಂತ ನಾನು ಈಗ ಮುಟ್ಟಿದಾಗ ನನಗೆ ಅದು ಕ್ಯಾನ್ಸರ್ ಅಂತ ಅನ್ನಿಸ್ತಾ ಇದೆ, ಆದರೆ ಮ್ಯಾಮೋಗ್ರಾಮ್ ಟೆಸ್ಟಲ್ಲಿ ಕ್ಯಾನ್ಸರ್ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಅದರಲ್ಲಿ ಡಿಸ್ಕಾರ್ಡೆನ್ಸ್ ಅಂತ ಹೇಳ್ತೇವೆ. ಡಿಸ್ಕಾರ್ಡೆನ್ಸ್ ಅಂದರೆ ನಾನು ಮತ್ತೆ ನನ್ನ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಈ ಟೆಸ್ಟಿನ ಫೈಂಡಿಂಗ್ಸ್ ಉಲ್ಟಪಲ್ಟ ಇದೆ, ಆಪೋಸಿಟ್ ಇದೆ. ಹಾಗಾದರೆ ಏನೋ ಒಂದು ಯಾರೋ ಒಂದು ತಪ್ಪು ಅಂತ ಸೂಚಿಸ್ತದೆ. ಸೊ ಆಗ ಪುನಃ ಕನ್ಫರ್ಮೇಷನ್ ಮಾಡಲಿಕ್ಕೆ ಎಫ್ ಎನ್ ಎ ಸಿ ಅನ್ನು ಮಾಡಲೇಬೇಕಾಗ್ತದೆ. ಸೊ ಆ ರೀತಿಯಾಗಿ ಟೆಸ್ಟನ್ನು ಮಾಡ್ತೀವಿ. ಹೌದು ಹೌದು. ಈಗ ಈ ಟೆಸ್ಟ್ಗಳು ಎರಡೂ ಕೂಡ ಮಾಡಬೇಕಾ? ಹೇಗೆ ಅಂದರೆ ಸ್ಮಾಲ್ ನೀಡಲ್ ಟೆಸ್ಟ್ ಮತ್ತು ಇಲ್ಲ, ಏನು ಹೇಳ್ತೇನೆ ಈಗ ಈ ಎಫ್ ಎನ್ ಎ ಸಿ ಮತ್ತು ಬಯೋಪ್ಸಿ ಯಾವಾಗ ಮಾಡಲೇಬೇಕು, ಬಯೋಪ್ಸಿ ಯಾವಾಗ ಎಫ್ ಎನ್ ಎ ಸಿ ಸಾಕಾಗ್ತದೆ ಅಂತ. ಒಂದು ಎಫ್ ಎನ್ ಎ ಸಿ ಅಂತ ಅನ್ನೋದು ಕೆಲವೊಂದು ಸರಿ ಸಸ್ಪೀಷಿಯಸ್ ಅಂತ ಕೊಡ್ತಾರೆ, ಅಂದರೆ ಸಸ್ಪೀಷಿಯಸ್ ಅಂದರೆ ಇರಬಹುದು ಇಲ್ಲದೇನೂ ಇರಬಹುದು ಅಂತ ಕೊಡ್ತಾರೆ. ಸೊ ಆ ರೀತಿ ಬಂದಾಗ ಬಯೋಪ್ಸಿ ಮಾಡಲೇಬೇಕು, ದೃಢೀಕರಣ ಮಾಡಲೇಬೇಕು. ಯಾಕಂದರೆ ನಮಗೆ ಟ್ರೀಟ್ಮೆಂಟ್ನ ಮುಂಚೆನೇ ದೃಢೀಕರಣ ಮಾಡದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದೃಢೀಕರಣ ಮಾಡಬೇಕಾದ್ರೆ ಬಯೋಪ್ಸಿ ಮಾಡಲೇಬೇಕು ಒಂದು. ಎರಡನೆಯದು, ಅದರಲ್ಲಿ ಈ ಗೆಡ್ಡೆಗಳಲ್ಲಿ ಹಾರ್ಮೋನ್ ಅಂತ ಒಂದಿರ್ತದೆ, ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಇರ್ತದೆ. ಸೊ ಹಾರ್ಮೋನ್ ರಿಸೆಪ್ಟರ್ಸ್ ನಮಗೆ ನೋಡಬೇಕು ಅಂತ ಅನಿಸಿದ್ರೆ, ವೈದ್ಯರಿಗೆ ಅನಿಸಿದ್ರೆ ಆವಾಗ ಬಯೋಪ್ಸಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಈ ಸೈಟಾಲಜಿಯಲ್ಲಿ ಹಾರ್ಮೋನ್ ರಿಸೆಪ್ಟರ್ಗಳು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಓಹೋ. ಹಾಗಾಗಿ ಆ ಸಮಯದಲ್ಲಿ ನಮಗೆ ಹಾರ್ಮೋನ್ ರಿಸೆಪ್ಟರ್ ಯಾವಾಗ ನೋಡಲೇಬೇಕಾಗ್ತದೆ ಅವಾಗ ಬಯೋಪ್ಸಿ ಮಾಡಲೇಬೇಕಾಗ್ತದೆ. ಅಷ್ಟಾಗುವಾಗ ನೀವು ಆ ಬಯೋಪ್ಸಿ ಮಾಡಿದ್ಮೇಲೆ ಅದು 100% ಕನ್ಫರ್ಮ್ ಆಗ್ತದೆ. ಹೌದು. ಈಗ ಇದರಲ್ಲಿ ಯಾವ ರೀತಿಯಲ್ಲೆಲ್ಲ ಕ್ಯಾನ್ಸರಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದಾವ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಏನಾದರೂ ಉಂಟು? ಹೌದು ಹೌದು ಹೌದು. ತುಂಬ ಒಂದು ಈಗ ಅದರಲ್ಲಿ 4 ರೀತಿಯಾದಂಥ ವ್ಯತ್ಯಾಸ ಇದೆ. ಅಂದರೆ ಅದನ್ನು ಈ ರಿಸೆಪ್ಟರ್ಸ್ಗಳ ಮೂಲಕ ರಿಸೆಪ್ಟರ್ ಹೇಗಿರ್ತದೆ ಅದನ್ನು ಮೇಲೆ ಒಂದು ಆ ಗೆಡ್ಡೆ ಮೇಲೆ ಇರ್ತದೆ ಅದನ್ನು ನೋಡಿಕೊಂಡು 4 ರೀತಿಯಂತಹ ಟೈಪ್ಗಳು ಇರ್ತವೆ. ಅದನ್ನು ನಾವು ಮತ್ತೆ ಮುಂದುವರಿಸೋ. ಒಂದು ಫೋನ್ ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಹೇಳಿ. ನಮಸ್ತೆ ಡಾಕ್ಟ್ರೆ. ನಮಸ್ತೆ ನಮಸ್ತೆ. ನಾನು ಕಾಸರಗೋಡು ಮಂಜೀಶ್ವರ ವರ್ಕಡಿಂದ ದಾಮೋದರ್ ಅಂತೇಳಿ ಮಾತಾಡುದು. ಹೇಳಿ. ಈಗ ದೇಹದ ಬೇರೆ ಬೇರೆ ಅಂಗದಲ್ಲಿ ಕ್ಯಾನ್ಸರ್ ಬರ್ತದೆ ಸರ್. ಹೌದು. ಈ ಸ್ತನದ ಕ್ಯಾನ್ಸರ್ಗೂ ಬೇರೆ ಕ್ಯಾನ್ಸರ್ಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ಎಷ್ಟು ವ್ಯತ್ಯಾಸ ಇದೆ ಅಂತನಾ? ಹೌದೌದು. ಈಗ ಬೇರೆ ಅಂಗದಲ್ಲಿ ಬರ್ತದೆ ಅಲ್ಲ ಕ್ಯಾನ್ಸರ್. ಹೌದು ಹೌದು ಹೌದು. ಅದಕ್ಕಿಂತಲೂ ಸ್ತನದಲ್ಲಿ ಬರುವಂತ ತೀವ್ರತೆ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಥವಾ ಕಂಪ್ಲೀಟ್ ಅದನ್ನು ಸರಿ ಮಾಡಬಹುದಾ? ಈಗ ಸ್ತನದ ಅವ್ರು ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ಬೇರೆ ಅಂಗಗಳಿಗೂ ಕ್ಯಾನ್ಸರ್ ಬರ್ತದೆ, ಸ್ತನದಲ್ಲಿಯೂ ಕ್ಯಾನ್ಸರ್ ಬರ್ತದೆ, ಅಂದ್ರೆ ಎಲ್ಲಾ ಕ್ಯಾನ್ಸರ್ಗಳು ಒಂದೇ ರೀತಿಯ ಅಲ್ಲ, ಏನು ವ್ಯತ್ಯಾಸ ಇದೆಯಾ? ತುಂಬಾ ವ್ಯತ್ಯಾಸ ಇದೆ. ಈಗ ಸ್ತನದ ಕ್ಯಾನ್ಸರ್ ಹಾರ್ಮೋನ್ ವೈಪರೀತ್ಯದಿಂದ ಬರುವಂತಹ ಕ್ಯಾನ್ಸರ್ಗಳು, ಸ್ತನದಲ್ಲಿ ಬರುವಂತಹ ಕ್ಯಾನ್ಸರ್ ಅಂದ್ರೆ ಆ ಗೆಡ್ಡೆಯಲ್ಲಿ, ಸ್ತನದ ಕ್ಯಾನ್ಸರ್ಲ್ಲಿ ಬರುವಂತಹ ಗೆಡ್ಡೆ ಹಾರ್ಮೋನ್ ರಿಸೆಪ್ಟರಿಗೆ ಸ್ಪಂದಿಸ್ತದೆ. ಹಾರ್ಮೋನ್ ಅಂತಂದ್ರೆ ಕೇಳಿರ್ಬೋದು ನೀವು, ಮಹಿಳೆಯಲ್ಲಿರುವಂತಹ ಹಾರ್ಮೋನ್ ಇಸ್ಟ್ರೋಜನ್ ಅಂತ ಕೇಳಿರ್ಬೋದು. ಇಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಅಂತ ಈ ಇದರಲ್ಲಿ ನಮ್ಮ ಮುಟ್ಟಿನ ಸಮಯದಲ್ಲಿ ಬರುವಂತಹ ಹಾರ್ಮೋನ್ಗಳು. ಸೊ ಆ ಹಾರ್ಮೋನ್ಗಳಿಗೆ ಸ್ಪಂದಿಸುವಂತಹ ಗೆಡ್ಡೆಗಳೇ ಸ್ತನದ ಗೆಡ್ಡೆಗಳು. ಬೇರೆ ನಮ್ಮ ಅಂಗಾಂಗಲ್ಲಿ ಬರುವಂತಹ ಗೆಡ್ಡೆಗಳಿಗೂ ಅದಕ್ಕೂ ಸಂಬಂಧ ಇರುವುದಿಲ್ಲ, ಹಾರ್ಮೋನ್ ರಿಸೆಪ್ಟರ್ಗಳಿಗೂ. ಸೊ ಆ ರೀತಿ ಇದ್ದಾಗಿ ಅದೊಂದು ವ್ಯತ್ಯಾಸಗಳು. ಇನ್ನೊಂದು ವ್ಯತ್ಯಾಸ ಏನಂತಂದ್ರೆ, ಈ ಅದನ್ನ ಈ ತುಂಬಾ ರಿಸರ್ಚ್ಗಳು ಜಾಸ್ತಿ ಆಗಿದೆ, ರಿಸರ್ಚ್ಗಳು ತುಂಬಾ ನಡೀತಾ ಇದೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ. ಯಾಕೆಂತಂದ್ರೆ ನಂಬರ್ಗಳು ತುಂಬಾ ಜಾಸ್ತಿ, ಬ್ರೆಸ್ಟ್ ಕ್ಯಾನ್ಸರ್ನ ಸಂಖ್ಯೆ ಅತಿ ಹೈಯೆಸ್ಟ್ ಆಗಿದ್ದಕ್ಕಿಂತ ಅದರ ನಂಬರ್ಗಳು ತುಂಬಾ ಜಾಸ್ತಿ ಆಗಿದೆ. ಸೊ ತುಂಬಾ ತರಹ ತರಹದ ಟ್ರೀಟ್ಮೆಂಟ್ಗಳು ನಮಗೆ ಲಭ್ಯವಿದೆ ಬ್ರೆಸ್ಟ್ ಕ್ಯಾನ್ಸರ್ಗೆ. ತುಂಬ ರೀತಿಯಿಂದ ಕೀಮೋಥೆರಪಿಗಳು, ತುಂಬ ರೀತಿಯಿಂದ ಇಮ್ಯುನೋಥೆರಪಿಗಳು, ಥೆರಪಿಗಳು ತುಂಬ ಲಭ್ಯ ಇದೆ ಬಾಕಿ ಇದಕ್ಕೆ ಹೋಲಿಸಿದ್ರೆ. ಸೊ ಅದು ಇನ್ನೊಂದು ವ್ಯತ್ಯಾಸ. ಹೀಗೆ ಹಲವಾರು ವ್ಯತ್ಯಾಸಗಳು ಇದೆ. ಸರಿ ದಾಮೋದರ್ ಅವರೇ, ಧನ್ಯವಾದಗಳು, ನಮಸ್ಕಾರ. ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ? ಡಾಕ್ಟರ್, ನನ್ನದೊಂದು ಪ್ರಶ್ನೆ, ಪುರುಷರಿಗೆ ಈ ಸ್ತನದ ಕ್ಯಾನ್ಸರ್ ಬರ್ತದ? ತುಂಬಾ ಒಳ್ಳೆ ಪ್ರಶ್ನೆ. ಪುರುಷರಿಗೂ ಬರುವ ಸಾಧ್ಯತೆಗಳಿದೆ, ಯಾಕಂದ್ರೆ ನಾವು ಇದರ ಬಗ್ಗೆ ನಾವು ಮಾತಾಡಲಿಲ್ಲ. ಪುರುಷರಿಗೂ ಬರುವಂತಹ ಸಾಧ್ಯತೆ ಇದೆ. ಪುರುಷರಲ್ಲಿ ಈ ಒಂದು ಒಳ್ಳೆಯ ಗುಣ ಏನು ಅಂತಂದರೆ, ಪುರುಷರಲ್ಲಿ ಈ ಸ್ತನದ ಕ್ಯಾನ್ಸರ್ ಬಂದರೆ ಯಾವಾಗಲೂ ಅದು ಒಳ್ಳೆಯ ರೀತಿಯಾದಂತಹ ಕ್ಯಾನ್ಸರ್ ಆಗಿರ್ತದೆ ಅಂತೆ. ಅಂದರೆ ಅದು ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಆಗಿರ್ತದೆ, ಪಾಸಿಟಿವ್ ಆಗಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನಾನು ಅದು ವಿಧದ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ವಿ ನಾವು ಸ್ವಲ್ಪ ಇದರಲ್ಲಿ. ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಇರುವ ಕ್ಯಾನ್ಸರ್, ನೆಗೆಟಿವ್ ಇರುವ ಕ್ಯಾನ್ಸರ್ ಅಂತ ಇದೆ. ಈ ಗಂಡಸರಲ್ಲಿ ಸ್ತನದ ಕ್ಯಾನ್ಸರ್ ಬಂದರೆ ಅದು ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಇರುವ ಚಾನ್ಸಸ್ ಜಾಸ್ತಿ ಅಂತ. ಸೊ ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಇರುವ ಟೈಪಿನ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಬಂದರೆ ಅದು ತುಂಬ ಒಳ್ಳೆಯ ರೀತಿಯ ಕ್ಯಾನ್ಸರ್ ಅಂತ ಅರ್ಥ. ಒಳ್ಳೆಯ ರೀತಿ ಅಂತ ಅಂತಂದರೆ ಅದು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತದೆ, ಅಂದ್ರೆ ತುಂಬಾ ಹೊರಗಡೆ ಸ್ಪ್ರೆಡ್ ಆಗುವುದಿಲ್ಲ, ಸ್ಪ್ರೆಡ್ ಆದರೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ತುಂಬಾ ಸಮಯ ಬದುಕುವ ಚಾನ್ಸಸ್ ಇರ್ತದೆ. ಆ ರೀತಿ ಅಂತ ಕ್ಯಾನ್ಸರ್ ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಇರುವಂತಹ ಕ್ಯಾನ್ಸರ್. ಕರೆ ಇದೆ ಇದೆ, ಅವರು ಇದ್ದಾರೆ. ಹಾರ್ಮೋನ್ ರಿಸೆಪ್ಟ್ ಅಲ್ಲ, ಹೇಳಿ ಮೇಡಮ್. ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳಿದ್ರೆ, ಈಗ ಮುಖ್ಯವಾಗಿ ನೀವು ಹೇಳಿದ್ರಿ ಈಗ ಇದು ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ನಿಂದ, ಮಹಿಳೆಯಲ್ಲಿ ಬರುವುದೆಲ್ಲ ನೆಗೆಟಿವ್ ನಿಂದಲೇ? ಇಲ್ಲ ಇಲ್ಲ, ಹಾಗೆ ಆ ರೀತಿ ಏನಿಲ್ಲ. ಮಹಿಳೆಯಲ್ಲಿ ಕೂಡ ಅದನ್ನೇ ನಾನಾಗ ಹೇಳಿದಾಗೆ, ಬಯಾಪ್ಸಿ ಮಾಡಿದ ಕೂಡಲೇ ನಮಗೆ ಬಯಾಪ್ಸಿಯಲ್ಲಿ ನಮಗೆ ರಿಸೆಪ್ಟರ್ ಗೊತ್ತಾಗ್ತದೆ. ಬಯಾಪ್ಸಿನ ಆಗಾಗ ನಾವು ಹೇಳಿದ್ವಿ, ಫೈನ್ ನೀಡಲ್ ಅಲ್ಲಿ ರಿಸೆಪ್ಟರ್ ಗೊತ್ತಾಗುದಿಲ್ಲ, ಹಾರ್ಮೋನ್ ಇದೆಯಲ್ಲಿ ರಿಸೆಪ್ಟರ್ ಗೊತ್ತಾಗ್ತದೆ, ಹಾರ್ಮೋನ್ ಇದೆಯಾ ಇಲ್ಲ ಅಂತ ಗೊತ್ತಾಗ್ತದೆ. ಪಾಸಿಟಿವ್ ನೆಗೆಟಿವ್, ಅದರಲ್ಲಿ ಎರಡು ರೀತಿ ಇದೆ, ಎರಡು ಪಾಸಿಟಿವ್ ಒಂದು ನೆಗೆಟಿವ್, ಮೂರು ಪಾಸಿಟಿವ್ ಅಥವಾ ಮೂರು ನೆಗೆಟಿವ್. ಈಗ ಒಂದು ಫೋನ್ ಕರೆ ಇದೆ. ಹಲೋ ಹಲೋ, ಇಲ್ಲ ಕಟ್ ಆಯ್ತು ಫೋನ್ ಕರೆ, ಕಟ್ ಆಯ್ತು. ಈಗ ನಾವು ಮಾತಾಡುವಾಗ, ಈಗ ನೀವು ಹೇಳಿದ್ರಿ ನಾವು ನಾಲ್ಕು ವಿಧದಲ್ಲಿ ಹಾರ್ಮೋನ್ ರಿಸೆಪ್ಟರ್, ಈ ಹಾರ್ಮೋನ್ ರಿಸೆಪ್ಟರ್ ಅಲ್ಲಿ ಎಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಅಂತ ಎರಡು ರಿಸೆಪ್ಟರ್ ಗಳಿದೆ, ಅದಲ್ಲದೆ ಒಂದು ಹರ್ ಟು ರಿಸೆಪ್ಟರ್ ಅಂತ ಒಂದು ಇದೆ. ಸೊ ಈ ಮೂರರಲ್ಲಿ ಮೂರು ಪಾಸಿಟಿವ್ ಇರುವಂತಹ ಒಂದು ಟೈಪಿನ ಕ್ಯಾನ್ಸರ್, ಮೂರು ನೆಗೆಟಿವ್ ಇರುವಂತಹ ಟೈಪಿನ ಕ್ಯಾನ್ಸರ್, ಎರಡು ಪಾಸಿಟಿವ್ ಒಂದು ನೆಗೆಟಿವ್, ಆ ರೀತಿಯಾದಂತಹ ಮೂರ್ನಾಲ್ಕು ಟೈಪ್ಗಳಿದೆ. ಸೊ ಇದರಲ್ಲಿ ನಾಲ್ಕರಲ್ಲಿ ವರ್ಸ್ಟ್ ಟೈಪ್ ಅಂದ್ರೆ ಮೂರು ನೆಗೆಟಿವ್ ಇರುವಂತದ್ದು, ಅಂದ್ರೆ ಈ ಎಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ರಿಸೆಪ್ಟರ್ ನೆಗೆಟಿವ್ ಇರುವುದು, ಹರ್ ಟು ರಿಸೆಪ್ಟಾರು ನೆಗೆಟಿವ್ ಇರೋದು, ಮೂರು ನೆಗೆಟಿವ್ ಇದ್ದಾಗ ಅದು ಇರುವುದರಲ್ಲಿ ವರ್ಸ್ಟ್, ಅಂದ್ರೆ ಕೆಟ್ಟದಾದಂತಹ ಕೆಟ್ಟ ಟೈಪಿನ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಇರುವುದರಲ್ಲಿ ಕೆಟ್ಟ ಟೈಪ್ ಅಂತ. ಅಂದ್ರೆ ನಾವು ತಲೆಬಿಸಿ ಮಾಡಿಕೊಂಡು ಓ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಓಡಿ ಹೋಗುದು ಅಂತದಲ್ಲ, ಇರುವುದರಲ್ಲಿ ಅದು ಕೆಟ್ಟ ಟೈಪ್ ಇದು ಅಂತ. ಅಂದ್ರೆ ಕೀಮೋಥೆರಪಿ ಮಾತ್ರ ಅದಕ್ಕೆ ಇರುವುದು ಆಪ್ಷನ್, ಆಪ್ಷನ್ ಅದಕ್ಕೆ ಅಂತ. ಬೇರೆ ಅಂದ್ರೆ ಕೀಮೋಥೆರಪಿ ಬೇರೆ, ಕೀಮೋಥೆರಪಿ ಮಾತ್ರ ಆಪ್ಷನ್ ಅಂದ್ರೆ ಬೇರೆ ಏನು ಆಪ್ಷನ್ ಇದೆ ಟ್ರೀಟ್ಮೆಂಟ್ ಅಂದ್ರೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವ. ಈಗ ಒಂದು ಫೋನ್ ಕರೆ ಇದೆ, ತಗೊಳ್ಳುವ. ಹಲೋ ಹಲೋ, ಹೇಳಿ. ನಾನು ಕೇಶವ ಟೈಲರ್ ಮೇರಾ ಮಂಜಿಲ ಬಿಟ್ಟಿಂದ ಮಾತನಾಡೋದು. ಹೇಳಿ ಡಾಕ್ಟರ್. ನಾನು ಎರಡು ಪ್ರಶ್ನೆ ಉಂಟು. ಒಂದನೇ ಆಗಿ ಅದು ಥೈರಾಯ್ಡ್ ಇದ್ದವರಿಗೆ ಅದು ಸ್ತನ ಕ್ಯಾನ್ಸರ್ ಬರ್ಬೋದಾ? ಥೈರಾಯ್ಡ್ ಇದ್ದವರಿಗೆ ಸ್ತನ ಕ್ಯಾನ್ಸರ್ ಬರ್ಬೋದಾ ಅಂತ ಒಂದು. ಮತ್ತೆ ಮತ್ತೊಂದು ಪ್ರಶ್ನೆ, ಈಗ ಕೆಲವು ಜನ ಸ್ತನ ಕ್ಯಾನ್ಸರ್ ಗೆ ಹೋಮಿಯೋಪತಿ ಮತ್ತೆ ಆಯುರ್ವೇದಿ ಮದ್ದು ಮಾಡ್ತಾರೆ, ಅದರಲ್ಲಿ ಗುಣ ಆಗ್ಬೋದಾ, ಗುಣ ಆಗ್ತದ ಅಂತ? ಎರಡೇ ಪ್ರಶ್ನೆಗೆ ಡಾಕ್ಟರ್ ಉತ್ತರ ಹೇಳುದು ಕಷ್ಟವೇನಾ? ಆದ್ರೂ ಕೂಡ ಎಲ್ಲರಿಗೂ ಇಷ್ಟ ಆಗುವಾಗಿ ಉತ್ತರಿಸ್ತೇನೆ. ಸರಿ ಸರಿ ಸರಿ, ಮೊದಲನೇ ಪ್ರಶ್ನೆ, ಥೈರಾಯ್ಡ್ ಕ್ಯಾನ್ಸರ್ ಇರುವವರಿಗೆ ಸ್ತನದ ಕ್ಯಾನ್ಸರ್ ಬರ್ಬೋದಾ ಅಂತ? ಬರಬಾರದು ಅಂತ ಇಲ್ಲ, ನಿಯಮ ಇಲ್ಲ. ಆದ್ರೆ ಬಂದ್ರೆ ಅದಕ್ಕೆ ಒಂದು ಸಿಂಡ್ರೋಮಿಕ್ ಅಂತ ಹೇಳ್ತಾರೆ. ಅಂದ್ರೆ ಥೈರಾಯ್ಡ್ ಮತ್ತೆ ಬ್ರೆಸ್ಟ್ ಜೊತೆಗೆ ಕ್ಯಾನ್ಸರ್ ಬಂದ್ರೆ ಅವನಿಗೆ ಏನೋ ಸಿಂಡ್ರೋಮ್ ಅಂತ ಬರ್ತದೆ. ಸಿಂಡ್ರೋಮ್ ಅಂತಂದ್ರೆ ಅದು ನಮ್ಮ ಆನುವಂಶಿಕವಾಗಿ ಬಂದದ್ದಿಂದ ಅಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಅಂದ್ರೆ ಸೇಮ್ ಮನುಷ್ಯನಿಗೆ, ಸೇಮ್ ಮಹಿಳೆಗೆ ಥೈರಾಯ್ಡ್ ಕ್ಯಾನ್ಸರು ಪತ್ತೆಯಾಗಿದೆ, ಸ್ತನದ ಕ್ಯಾನ್ಸರು ಪತ್ತೆಯಾಗಿದೆ ಅಂತಂದ್ರೆ ಅವಳ ಆ ಮಹಿಳೆಯ ತಾಯಿ ಅಥವಾ ಮಗಳು, ಮಗಳಿದ್ರೆ ಮಗಳು, ವಯಸ್ಸ ಮಗಳಿದ್ರೆ ಮಗಳು, ಅಥವಾ ಸಣ್ಣ ವಯಸ್ಸಿನ ತಾಯಿ ಇದ್ರೆ ತಾಯಿ, ಎರಡೂ ಇಬ್ಬರಲ್ಲಿ ಕೂಡ ಈ ಜೆನೆಟಿಕ್ ಟೆಸ್ಟ್ ಅನ್ನ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಆ ಒಂದು ಸಿಂಡ್ರೋಮ್, ಒಂದು ಕೌಡೆನ್ ಸಿಂಡ್ರೋಮ್ ಅಂತ ಇದೆ, ಆ ಸಿಂಡ್ರೋಮ್ ಅನ್ನ ರೂಲ್ ಔಟ್ ಮಾಡಬೇಕಾಗ್ತದೆ. ಆ ಸಿಂಡ್ರೋಮ್ ಇಲ್ಲ ಅಂತ ಅನ್ನೋದನ್ನ ದೃಢೀಕರಿಸಬೇಕಾಗ್ತದೆ. ಓಹೋ, ಸೊ ಅದು ಬರುವ ಚಾನ್ಸಸ್ ಇದೆ. ಅದು ಬಂತು ಅಂತಂದ್ರೆ ನಾವು ಆ ಜೆನೆಟಿಕ್ ಟೆಸ್ಟ್ ಅನ್ನ ಮಾಡಿ ಬೇರೆ ಅಂದರೆ ಮಗಳನ್ನು ಕೂಡ ಮಗಳಿಗೆ ಏನೂ ತೊಂದರೆ ಇಲ್ಲದಿದ್ದರೂ ಕೂಡ ಮಗಳಿಗೆ ಸ್ತನದಲ್ಲಿಯೂ ಗೆಡ್ಡೆ ಇಲ್ಲ, ಥೈರಾಯ್ಡಿಯೂ ಗೆಡ್ಡೆ ಇಲ್ಲ ಅಂತಂದರೂ ಜೆನೆಟಿಕ್ ಟೆಸ್ಟನ್ನು ಒಳಪಡಿಸಬೇಕಾಗ್ತದೆ. ಯಾಕೆಂತಂದರೆ ಆ ಜೀನ್ ಎಲ್ಲಾದರೂ ತೊಂದರೆ ಮಗಳಿಗೆ ಇದ್ರೆ ಅವರಿಗೂ ಬರುವ ಚಾನ್ಸ್ ಉಂಟು, ಚಾನ್ಸಸ್ ಇದೆ, ಅದು ಈಗಲೇ ಟ್ರೀಟ್ಮೆಂಟ್ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಎರಡೂ ಇದ್ರೆ ಇಂಥ ಒಂದು ವಿಷಯ ವಿಶೇಷ ಅದಿದೆ. ಅವರ ಎರಡನೇ ಪ್ರಶ್ನೆ ಏನಂದ್ರೆ ಇದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್. ಇದು ತುಂಬಾ ಜನ ಇದನ್ನ ಶ್ರೋತೃಗಳು ಕೇಳುವುದರಿಂದ ಎಲ್ಲರಿಗೂ ಖುಷಿಯಾಗುವ ರೀತಿಯಲ್ಲೇ ಆನ್ಸರ್ ಮಾಡಬೇಕಾಗುತ್ತೆ. ನಾನು ತುಂಬಾ ಕಡೆ ಈಗ ನೋಡುವ ಹಾಗೆ ಹೋಮಿಯೋಪತಿ ವೈದ್ಯರು, ಆಯುರ್ವೇದ ವೈದ್ಯರು, ನಾಟಿ ವೈದ್ಯರು ಎಲ್ಲರೂ ಕ್ಯಾನ್ಸರ್ನ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಏನಂತಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದಾಗ ಈ ಹೋಮಿಯೋಪತಿ ಆಗಲಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಗೆಡ್ಡೆ ಸಣ್ಣದಾಗಿರುವಾಗ ತುಂಬ ಸಣ್ಣದಾಗಿರುವಾಗ ದಯವಿಟ್ಟು ಅದನ್ನು ಮಾಡೋದು ಒಳ್ಳೇದಲ್ಲ ಅಂತ ಕಾಣಿಸ್ತದೆ. ಯಾಕಂತಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮ್ಮ ಈ ಆಧುನಿಕ ವೈದ್ಯ ರೀತಿ ಅಂದರೆ ಮಾಡರ್ನ್ ಮೆಡಿಸಿನಲ್ಲಿ ತುಂಬ ಅದನ್ನು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡುವಂತಹ ಔಷಧಿಗಳಿದೆ. ಸೊ ಆಗಿದ್ದ ರೀತಿಯಲ್ಲಿ ನಾವು ಅದನ್ನು ಹೋಮಿಯೋಪತಿ ಅಥವಾ ಆಯುರ್ವೇದ ಮಾಡಿದರೆ ಅದು ತುಂಬ ಫೈನಲ್ ಸ್ಟೇಜಿಗೆ ಹೋದಾಗ ನಮಗೆ ಆಮೇಲೆ ನಮ್ಮ ಹತ್ರ ಬಂದಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಯಾವಾಗಲೂ ಸ್ಟಾರ್ಟಿಂಗ್ ಸ್ಟೇಜ್ ಗೆಡ್ಡೆ ಸಣ್ಣದಾಗಿರುವ ಟೈಮಲ್ಲಿ ಅಂದರೆ ಬಾಯಲ್ಲಿ ಹುಣ್ಣಿರ್ಬೋದು, ಸ್ತನದ ಗೆಡ್ಡೆ ಇರ್ಬೋದು, ಥೈರಾಯ್ಡ್ನ ಗೆಡ್ಡೆ ಇರ್ಬೋದು ಅಥವಾ ಹೊಟ್ಟೆ ಗೆಡ್ಡೆ ಇರ್ಬೋದು, ಯಾವುದೇ ಗೆಡ್ಡೆಗಳು ಫೈನಲ್ ಸ್ಟೇಜಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಆಯುರ್ವೇದ ಹೋಮಿಯೋಪತಿ ಮಾಡಿದರೆ ಕಷ್ಟ ಅಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಫಸ್ಟ್ ಸ್ಟೇಜ್ ಅಲ್ಲ ಆದ್ರೆ ಇದು ಇದನ್ನೇ ಮಾಡಿದ್ರೆ ನಮಗೆ ಮತ್ತೆ ಬೇಗ ಸುಲಭ ದಾರಿ ಉಂಟು ಅಂತ. ಹೌದು. ಸರಿ, ನಿಮ್ಮ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ಡಾಕ್ಟ್ರೆ, ನಾವೀಗ ನಾಲ್ಕು ರೀತಿಯ ಸ್ಟೇಜ್ಗಳಂತ ನಾಲ್ಕು ರೀತಿಯ ಟೈಪ್ನ ಕ್ಯಾನ್ಸರ್ಗಳು ಸ್ತನದಲ್ಲಿ ಹೇಳಿದ್ರು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಯಾವ ಥರ ಹೇಳ್ತೇನೆ. ಈಗ ಫಸ್ಟಿಗೆ ನಾವು ಆಗ ಹೇಳಿದಂತೆ ಅವ್ಯಾಲ್ಯೂಯೇಷನ್, ನಾವು ಈಗ ಅವ್ಯಾಲ್ಯೂಯೇಷನ್ ಅಂತಂದರೆ ಟೆಸ್ಟ್ಗಳು ನಾವು ಫಸ್ಟಿಗೆ ಮ್ಯಾಮೋಗ್ರಾಮ್ ಹೇಳಿದ್ವಿ. ಮ್ಯಾಮೋಗ್ರಾಮ್ ಆದ ಮತ್ತೆ ಕನ್ಫರ್ಮ್ ಅಂದರೆ ದೃಢೀಕರಣ ಮಾಡಲಿಕ್ಕೆ ಸಣ್ಣ ಗಾತ್ರದ ಸೂಚಿ ಅಥವಾ ಬಯಾಪ್ಸಿ ಅಂದರೆ ದೊಡ್ಡ ಗಾತ್ರದ ಸೂಜಿ, ಎರಡೇ ರೀತಿ. ಸಣ್ಣ ಗಾತ್ರದ ಸೂಜಿಗೆ FNAC ಅಂತ ಹೇಳ್ತೇವೆ, ಬಯಾಪ್ಸಿಗೆ ಕೋರ್ ಕಟ್ ಬಯಾಪ್ಸಿ ಅಂತ ಹೇಳ್ತೇವೆ. ಅಂದರೆ ಸ್ವಲ್ಪ ಗನ್ ಅಂತ ಹೇಳ್ತೇವೆ, ಗನ್ನಲ್ಲಿ ಒಂದು ಸೌಂಡ್ ರೀತಿ ಅಥವಾ ಒಂದು ಶಬ್ದ ರೀತಿ ಅಂತ ಬರ್ತದೆ ಅದರಲ್ಲಿ. ಸೊ ಗನ್ನದ ಮೂಲಕ ಬಯಾಪ್ಸಿ ತಗೊಳ್ಳೋದು, ದೊಡ್ಡ ಗಾತ್ರದ ಬಯಾಪ್ಸಿ ಮಾಡೋದು, ಅದು ದೃಢೀಕರಣ ಟೆಸ್ಟ್ ಆಗ್ತದೆ. ಸೊ ದೃಢೀಕರಣ ಮಾಡಿದ ಮೇಲೆ ಅಂದರೆ ಕನ್ಫರ್ಮೇಟರಿ ಟೆಸ್ಟ್ ಆದ ಮೇಲೆ ನೆಕ್ಸ್ಟ್ ನಮಗೆ ಸ್ಟೇಜಿಂಗ್ ಮಾಡಬೇಕಾಗ್ತದೆ. ನೀವು ಕೇಳಿರ್ಬೋದು ಕ್ಯಾನ್ಸರಲ್ಲಿ ಸ್ಟೇಜ್ 1, 2, 3, 4 ನಾಲ್ಕೇ ಸ್ಟೇಜ್ ಸಿಂಪಲ್. ಅದು ಸರಿ. ಈಗ ಒಂದು ಫೋನ್ ಕರೆ ಇದೆ. ಹಲೋ, ಹೇಳಿ ಮ್ಯಾಮ್. ಹಲೋ, ನಮಸ್ತೆ ಸರ್. ನಮಸ್ತೆ ಡಾಕ್ಟರ್ಗೆ. ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ. ಇದು ಸರ್, ನಾವು ಪೀರಿಯಡ್ಸ್ ಆಗ್ತೀವಲ್ಲ ತಿಂಗಳ ಪೀರಿಯಡ್ಸ್, ಅವಾಗ ಆ ಟೈಮಲ್ಲಿ ಒಂದು 15 ದಿವಸಕ್ಕಿಂತ ಮುಂಚೆ, ಒಂದು ವಾರಕ್ಕಿಂತ ಮುಂಚೆ ಎಲ್ಲ ನೋವು ಬರ್ತದೆ. ಅದು ಇವರು ಹೇಳುತ್ತಾ ಇರೋದು ಸ್ತನದ ನೋವು, ಮಾಸ್ಟಾಲ್ಜಿಯಾ ಅಂತ ಅಂತಾರೆ. ಸೊ ಇದು ತುಂಬಾ ಜನಗಳಿಗೆ ಒಂದು ಡೌಟ್, ತಪ್ಪು ಕಲ್ಪನೆ ಅಂತಂದ್ರೆ ಈ ಮೆನ್ಸ್ಟ್ರುವೇಷನ್ ನ ಸ್ವಲ್ಪ ಟೈಮ್ ಮುಂಚೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ತುಂಬಾ ಕಾಮನ್, ಅದು ಸೈಕ್ಲಿಕಲ್ ಮ್ಯಾಸ್ಟಾಲ್ಜಿ ಅಂತಂದ್ರೆ ಪ್ರತಿ ಸೈಕಲ್ ಬರುವಾಗ, ಪ್ರತಿ ಮೆನ್ಸ್ಟ್ರುವೇಷನ್ ನ ಜಸ್ಟ್ ಮೊದಲು ನೋವು ಬರುವಂತಹ ತೊಂದರೆ. ಸೊ ಅದಕ್ಕೂ ಕ್ಯಾನ್ಸರಿಗೂ ಸಂಬಂಧನೇ ಇಲ್ಲ. ಆ ಟೈಮಲ್ಲಿ, ಆ ನೋವು ಬರುವ ಟೈಮಲ್ಲಿ ಗೆಡ್ಡೆ ಕೂಡ ಕಾಣಿಸ್ಬೋದು, ಗಂಟು ಕಣ ಕಾಣಿಸ್ಬೋದು, ಗಂಟು ತರ ಸಿಗ್ಬೋದು. ಆ ಗೆಡ್ಡೆಗೂ ಕ್ಯಾನ್ಸರ್ ಗೆಡ್ಡೆಗೂ ಸಂಬಂಧ ಇಲ್ಲ. ಆ ಗೆಡ್ಡೆ ಮುಂದೆ ಕ್ಯಾನ್ಸರ್ ಆಗಿಯೂ ಚೇಂಜ್ ಆಗುವುದಿಲ್ಲ, ಆಗುವುದೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅದು ಚೇಂಜ್ ಆಗುವುದೂ ಇಲ್ಲ. ಸರಿ, ಇದು ಬೇರೆ, ಇದು ಬೇರೆ, ಅದು ಬೇರೆ. ಸೊ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ, ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಬೇರೆ. ಅದಕ್ಕೆ ಎವ್ಯಾಲ್ಯೂಯೇಷನ್ನೇ ಬೇಡ, ಅದನ್ನು ಮುಂದೆ ಟೆಸ್ಟ್ಗಳು ಮಾಡುವುದೇ ಬೇಡ. ಈ ಗೆಡ್ಡೆಗಳಿಗೆ ಟೆಸ್ಟ್ ಮಾಡಲೇಬೇಕಾಗ್ತದೆ. ಸರಿ, ಓಕೆ. ಡಾಕ್ಟ್ರೆ, ಈಗ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡೋದಿದ್ರೆ ನಾಲ್ಕು ಸ್ಟೇಜ್ನಲ್ಲಿ ಟ್ರೀಟ್ಮೆಂಟ್ ಯಾವ ಥರ? ಸೊ ಈಗ ಫಸ್ಟಿಗೆ ಸ್ಟೇಜ್ ಕಂಡು ಹುಡುಕಬೇಕಾಗ್ತದೆ. ದೃಢೀಕರಣ ಟೆಸ್ಟ್ ಆದ ಮೇಲೆ ಸ್ಟೇಜ್ ನೋಡಬೇಕಾಗ್ತದೆ. ಸ್ಟೇಜ್ ಅಂತ ಹೇಳಿದರೆ ಸ್ಟೇಜ್ ಹೇಗೆ ನೋಡಬೇಕು ಅಂತ ಇರೋದು ದೊಡ್ಡ ಪ್ರಶ್ನೆ. ಯಾಕಂದರೆ ಎಲ್ಲ ಪೇಷೆಂಟ್ಗಳು ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಿದ ಕೂಡಲೇ ಫಸ್ಟಿಗೆ ತಜ್ಞ ವೈದ್ಯರ ಹತ್ರ ಕೇಳುವ ಪ್ರಶ್ನೆ ಏನು ಅಂತಂದರೆ ಯಾವ ಸ್ಟೇಜ್ ಅಂತ. ಡಾಕ್ಟರ್, ಸ್ಟೇಜ್ ಬೋವು, ಯಾವ ಸ್ಟೇಜ್? ಸೊ ಸ್ಟೇಜ್ ಹೇಗೆ ಕಂಡು ಹುಡುಕುದು ಅಂತ. ಫೋನ್ ಕರೆ ಇದೆ. ಹಲೋ, ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ. ನಾನು ಇದು ಕುಪ್ಪವಾದ ಒಂದು ಇಸ್ಮಾಯಿಲ್ ಕಲ್ಲಾಡಿ ಸರ್ ಮಾತಾಡೋದು. ನಿಮ್ಮ ಮಾತಲ್ಲ ಕೇಳಿಸಿಕೊಂಡೆ. ಈಗ ನೀವೊಂದು ಹೇಳಿದ್ರೊಳಗೆ ಇಂಜೆಕ್ಷನ್ ಬಂದಿದೆ ಚುಚ್ಚುಮದ್ದು ಅಂತ, ಈಗ ಮೊದಲು ಬಂದವರಿಗೆ ಬರಲಿ, ಈಗ ಇನ್ನು ಇನ್ನು ಉಳಿದ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಾರದಂಗೆ ತಡೆ ಇದು ಕೊಡ್ಲಿಕ್ಕೆ ಸರ್, ಅದು ಹೈಸ್ಕೂಲ್ ಇದರಲ್ಲಿ ಕೊಡುವುದಾ ಅದು ಮೊದಲು ಕೊಡ್ತೀರಂತ, ಅದೊಂದು ನೀವು ಕೊಟ್ರೆ ಒಳ್ಳೇದಿತ್ತು ಅಂತ ಅದೊಂದು ಕಾನೂನು ಮಾಡಿ ಸರ್. ಹೌದು ಅದು ಕಾನೂನು ಮಾಡ್ಲಿಕ್ಕೆ ಸರ್ಕಾರ ಮಾಡ್ಬೇಕಾಗ್ತದೆ. ಆದ್ರೆ ಸರ್ಕಾರ ಅದನ್ನ ಸ್ವಲ್ಪ ಒತ್ತಡ ಹಾಕಿ ಅದು ಹೀಗೆ ಈ ಟೈಮಲ್ಲಿ ಕೊಡಬಹುದಂತ. ಹೌದು ನಾವು ಒತ್ತಡ ಹಾಕ್ತೇವೆ ಅದನ್ನ ಖಂಡಿತವಾಗಿಯೂ. ನಮ್ಮ ಅಸೋಸಿಯೇಷನ್ ಮೂಲಕ ನಾವು ಅದನ್ನು ಒತ್ತಡ ಹಾಕ್ತಾ ಇದ್ದೇವೆ. ಅದು 26 ವರ್ಷದ ಒಳಗೆ ಕೊಡಬೇಕಾಗ್ತದೆ ಅದನ್ನ. ಐಡಿಯಲ್ ಕರೆಕ್ಟ್ 26 ವರ್ಷದ ಒಳಗೆ ಕಂಪಲ್ಸರಿ, 26 ವರ್ಷದ ಒಳಗೆ. ಐಡಿಯಲ್ ಕರೆಕ್ಟ್ ಆದ ಟೈಮ್ 9-11 ವರ್ಷ ಒಳ್ಳೆಯದು. ತಪ್ಪಿದ್ರೆ 26 ವರ್ಷದ ಒಳಗೆ ಕೊಡಬೇಕಾಗ್ತದೆ. ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಅಂತ ಸರ್ವೈಕಲ್ ಕ್ಯಾನ್ಸರ್ ಇರುವುದು ಅದು. ಸರ್ವೈಕಲ್ ಕ್ಯಾನ್ಸರ್ ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿ ಡಾಕ್ಟರ್. ಸೊ ಸ್ಟೇಜ್ ಹೇಗೆ ಮಾಡ್ತೇವೆ ಅಂತ, ಸ್ಟೇಜ್ ಹೇಗೆ ಎವಾಲ್ಯೂಯೇಷನ್ ಮಾಡ್ತೇವೆ ಅಂತಂದ್ರೆ, ಸ್ಟೇಜ್ ಎರಡು ರೀತಿಯಾದಂತ ಸ್ಟೇಜ್ ಮಾಡ್ಬೋದು. ಒಂದು ಸಿಟಿ ಸ್ಕ್ಯಾನ್ ಮೂಲಕ ಸ್ಟೇಜಿಂಗ್ ಮಾಡ್ಬೋದು. ಸಿಟಿ ಸ್ಕ್ಯಾನ್ ಅಂತಂದ್ರೆ ಎದೆಗೂಡು, ಹೊಟ್ಟೆ, ಕಿಬ್ಬೊಟ್ಟೆ, ಕೆಳಗೊಟ್ಟೆ, ಸಿಟಿ ಸ್ಕ್ಯಾನ್. ಅದರ ಜೊತೆಗೆ ಬೋನ್ ಸ್ಕ್ಯಾನಿಂಗ್, ಬೋನ್ ಸ್ಕ್ಯಾನ್ ಅಂದ್ರೆ ಮೂಳೆಯ ಸ್ಕ್ಯಾನಿಂಗ್, ಎರಡು ಕಂಬೈನ್ ಆಗಿ ಮಾಡಬಹುದು. ಅಂದ್ರೆ ಸಿಟಿ ಸ್ಕ್ಯಾನ್ ಪ್ಲಸ್ ಬೋನ್ ಸ್ಕ್ಯಾನ್ ಅಂತ ಹೇಳ್ತೇವೆ. ಅಥವಾ ಪೆಟ್ ಸ್ಕ್ಯಾನ್ ಮಾಡಬಹುದು. ಕೇಳಬಹುದು ಇವಾಗ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ ಅಂದ್ರೆ ಹೋಲ್ ಬಾಡಿ, ಇಡೀ ದೇಹದ ಪೆಟ್ ಸ್ಕ್ಯಾನ್. ಸೊ ಇದೆರಡು ಜೊತೆಗೆ ಮಾಡಿದಾಗ ಇದು ಇದು ಮಾಡಬಹುದು. ಒಂದ ಪೆಟ್ ಸ್ಕ್ಯಾನ್ ಮಾಡಬಹುದು ಅಥವಾ ಸಿಟಿ ಸ್ಕ್ಯಾನ್ ಪ್ಲಸ್ ಬೋನ್ ಸ್ಕ್ಯಾನ್ ಮಾಡಬಹುದು. ಅದು ಮಾಡಿದಾಗ ನಮಗೆ ಸ್ಟೇಜ್ ಗೊತ್ತಾಗ್ತದೆ. ಸೊ ಈ ಸ್ಟೇಜಿನ ಅನುಸಾರವಾಗಿ ಟ್ರೀಟ್ಮೆಂಟ್ ಇರ್ತದೆ. ಸೊ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ಸಮಯದ ಅಭಾವ ಇರುವ ಕಾರಣ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತೇನೆ. ಸೊ ಸ್ಟೇಜಿನ ಅನುಸಾರವಾಗಿ ಟ್ರೀಟ್ಮೆಂಟ್ ಇರ್ತದೆ. ಟ್ರೀಟ್ಮೆಂಟ್ ಹೇಗೆ ಇರ್ತದೆ ಅಂತಂದ್ರೆ, ಸ್ಟೇಜ್ 1 ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಡೈರೆಕ್ಟ್ ಆಗಿ ಆಪರೇಷನ್ ಇರ್ತದೆ. ಸ್ಟೇಜ್ 3 ಅಥವಾ ಸ್ಟೇಜ್ 2 ಅಥವಾ ಸ್ಟೇಜ್ 3ಗೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಅದರ ಸ್ತನದ ಗೆಡ್ಡೆಯ ಗಾತ್ರ ಕಡಿಮೆ ಮಾಡಿದ ಮೇಲೆ ಆಪರೇಷನ್ ಇರ್ತದೆ. ಸೊ ಆಪರೇಷನ್ ಹೇಗಿರ್ತದೆ ಅಂತ ಅನ್ನೋದು ಎರಡು ವಾಕ್ಯದಲ್ಲಿ ಮುಗಿಸ್ತೇನೆ. ಒಂದು ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೇವೆ. ಮ್ಯಾಸ್ಟೆಕ್ಟಮಿ ಅಂದ್ರೆ ಇಡೀ ಸ್ತನವನ್ನು ತೆಗೆಯುವಂತಹ ಆಪರೇಷನ್. ಅಥವಾ ಎರಡನೇ ರೀತಿಯದ್ದು ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ. ಒಂದು ಈ ಮಾತಿನ ಬಗ್ಗೆ ಒಂದು ಎರಡು ವಾಕ್ಯ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಯಾರಿಗೂ ಇದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರುವ ಕಾರಣ. ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತಂದ್ರೆ ಗೆಡ್ಡೆ ಮತ್ತೆ ಅದರ ಸುತ್ತ ಇರುವ ನಾರ್ಮಲ್ ಟಿಶ್ಯೂವನ್ನ ಜೊತೆಗೆ ತೆಗೆದ ಮೇಲೆ ಅದರ ಆದ್ಮೇಲೆ ಆ ಜಾಗಕ್ಕೆ ರೇಡಿಯೋಥೆರಪಿ ಅಂತ ಆಪರೇಷನ್ ಕಳೆದು 1 ತಿಂಗಳಾದ್ಮೇಲೆ ರೇಡಿಯೋಥೆರಪಿ ಕೊಡ್ತೇವೆ. ಅದರ ಮೂಲಕ ಸ್ತನವನ್ನ ನಾವು ತೆಗೆಯದ ರೀತಿಯಲ್ಲಿ ಆಪರೇಷನ್ ಮಾಡೋದನ್ನ ಬ್ರೆಸ್ಟ್ ಕನ್ಸರ್ವೇಟಿವ್ ಅಂದ್ರೆ ಕನ್ಸರ್ವ್ ಮಾಡುವಂತ ಸರ್ಜರಿ ಅಂತ ಹೇಳ್ತೇವೆ. ಸೊ ಇದು ಎರಡು ಕೂಡ ಈಕ್ವಲೆಂಟ್ ಅಂತ ಈಗ ಇರುವ ಸ್ಟಡೀಸ್ ಅಲ್ಲಿ ಈಕ್ವಲೆಂಟ್ ಅಂತ ಬಂದಿದೆ. ಅಂದ್ರೆ ಫುಲ್ ಬ್ರೆಸ್ಟ್ ತೆಗೆಯುವುದು ಅಥವಾ ಗೆಡ್ಡೆ ಅದರ ಜೊತೆಗಿರುವ ಸುತ್ತನಿರುವ ನಾರ್ಮಲ್ ಭಾಗವನ್ನು ತೆಗೆಯುವುದು ಈಕ್ವಲ್ ಅಂತ ಆಗಿದೆ. ಸೊ ಇದು ರೀತಿಯ ಅಂತ ಆಪರೇಷನ್ ಚಿಕಿತ್ಸೆ. ಆಪರೇಷನ್ ಆದ ಮೇಲೆ ಕೀಮೋಥೆರಪಿ ಇರ್ತದೆ. ಕೀಮೋಥೆರಪಿ ಆದ ಮೇಲೆ ಬೇಕಿದ್ರೆ ಸ್ಟೇಜಿನ ಅನುಸಾರವಾಗಿ ರೇಡಿಯೋಥೆರಪಿ ಕೂಡ ಇರ್ತದೆ ಟ್ರೀಟ್ಮೆಂಟ್. ಈಗ 4ನೇ ಸ್ಟೇಜ್ ಅಲ್ಲಿ ಸಾಮಾನ್ಯ ತುಂಬಾ ಒಂದು ಜನರಿಗೆ ಇರುವಂತಹ ಒಂದು ಕ್ರಮ ಉಂಟು. 4ನೇ ಸ್ಟೇಜ್ ಬಂದ್ರೆ ಅವ ಹೋದ ಅಂತ ಇಲ್ಲವೇ ಇಲ್ಲ. ಸೊ ಈ ಸ್ತನದ ಕ್ಯಾನ್ಸರ್ ಅಲ್ಲಿ 4ನೇ ಸ್ಟೇಜ್ ಆದರೂ ಕೂಡ ಎಷ್ಟೋ ವರ್ಷ ಬದುಕಿದವರಿದ್ದಾರೆ. ಯಾಕೆ ಅಂತಂದ್ರೆ ಅಷ್ಟು ರೀತಿಯಾದಂತ ಆಧುನಿಕ ಚಿಕಿತ್ಸೆ ಇದೆ ನಮ್ಮಲ್ಲಿ. ಈಗ ಇಮ್ಯುನೋಥೆರಪಿ ಅಂತ ಇದೆ, ಹಾರ್ಮೋನ್ ಥೆರಪಿ ಅಂತ ಇದೆ, ಟಾರ್ಗೆಟೆಡ್ ಥೆರಪಿ ಅಂತ ಇದೆ. ಸೊ ಅದರ ಅನುಸಾರವಾಗಿ ಒಬ್ಬೊಬ್ಬ ಮನುಷ್ಯನ ಗೆಡ್ಡೆಯ ಕ್ಯಾನ್ಸರ್ ಗೆಡ್ಡೆಯ ಅದಕ್ಕೆ ಅನುಕಾರಣವಾಗಿ ಅದರ ಅನುಸಾರವಾಗಿ ತಕ್ಕ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನ ತುಂಬಾ ಸಮಯ ಬದುಕುವ ರೀತಿ ಮಾಡುವಂತಹ ಚಿಕಿತ್ಸೆಗಳು ಇದೆ. 4ನೇ ಸ್ಟೇಜ್ ಅಲ್ಲಿ ಕೂಡ ಮಾಡಬಹುದು.